ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲು ಕುಣಿಯರಬಹುದು. ಹೌದು, ಚಿಕನ್ ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕನ್ ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಚಾರಿ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ಬಹಳ ತಿನ್ವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್. ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ SB ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ. ಈಗ ಕೇಳಿ. ಕಾರ್ಯಕ್ರಮ ನೇಗಿಲ ಮಿಡಿತ. ಪೊನ್ನಂಪೇಟೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಇವತ್ತು ಅಣಬೆಯಿಂದ ಏನೇನು ಪ್ರಾಡಕ್ಟ್ಸ್ನ ನಾವು ತಯಾರಿಸಬಹುದು ಅಂತ ನೋಡೋಣ. ಈ ಪ್ರೋಟೀನ್ ಕೊರತೆಯಿಂದ ನಮ್ಮ ದೇಹದಲ್ಲಿ ಹಲವಾರು ಆಗಿದೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪದಾರ್ಥ ಏನು ಅಂತಂದ್ರೆ ಅಣಬೆ. ಇದು ಎಷ್ಟು ಪೌಷ್ಟಿಕಾಂಶ ಗುಣಗಳನ್ನು ಹೊಂದಿದೆ ಅಂತಂದ್ರೆ, ಇದನ್ನ ತಿನ್ನಲು ವಯೋಮಿತಿ ಏನೂ ಇಲ್ಲ. ಇದು ಹಸಿರು ಅಂಶವಿಲ್ಲ, ತುಂಬಾ ಈಸಿಯಾಗಿ ಬೆಳೆಯುತ್ತೆ. ಅಣಬೆಗಳಿಂದ ನಮಗೆ ಹೆಚ್ಚಿನ ಪ್ರೋಟೀನ್ ಮತ್ತು ಫೈಬರ್ ಜೀವಸತ್ವ. ಈ ಅಣಬೆಗಳನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಲ್ಲದೆ ಕ್ಯಾನ್ಸರ್ ಕಾರುವಂತಹ ಏನು ಮಾಡುತ್ತದೆ, ಹಾಗೆ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಕೂಡ ಇದು ನಿವಾರಿಸುತ್ತದೆ. ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತದೆ ಮತ್ತು ದೇಹದ ಕಾರ್ಯವಿಧಾನಗಳಲ್ಲಿ ಸಹ ಇದು ಬೆಂಬಲಿಸುತ್ತದೆ. ಆದರೆ ಬೇರೆಯ ಹಣ್ಣು ಮತ್ತು ತರಕಾರಿಯ ರೀತಿ ಇದರಲ್ಲಿ ಒಂದು ರಕ್ಷಾ ಕವಚ ಅಂದ್ರೆ ಸಬ್ಮೇರಿನ್ ಇಲ್ಲದಿರುವ ಕಾರಣದಿಂದಾಗಿ ಇದರಲ್ಲಿ ನಾವು ಕಾಪಾಡಿಟ್ಕೋಬೇಕು ಅಂತಂದ್ರೆ ನಾವು ಇದನ್ನ ಬೇರೆ ರೀತಿ ಉತ್ಪನ್ನಗಳನ್ನಾಗಿ ಮಾಡಿಟ್ಟುಕೊಂಡು ಸಹಿತ ಇದನ್ನು ಸೇವಿಸಬಹುದು. ಅದರಲ್ಲಿ ಏನೇನ್ ಮಾಡಬಹುದು ಈ ಅಣಬೆಗಳಿಂದ ಅಂದ್ರೆ, ಅಣಬೆಯಿಂದ ಬಿಸ್ಕೆಟ್ ಮಾಡಬಹುದು, ಅಣಬೆ ಬಿಸ್ಕೆಟ್ ಮಾಡಬಹುದು, ಜಾಮ್, ಮುರಬ್ಬ, ಕ್ಯಾಂಡಿ, ಚಿಪ್ಸ್, ಹೀಗೆ ಅಣಬೆಯಿಂದ ತುಂಬಾ ಉತ್ಪನ್ನಗಳನ್ನು ನಾವು ಮಾಡಿಟ್ಕೊಳ್ಳೋದ್ರಿಂದ ಇನ್ನೊಂದು ರೀತಿ ನಾವು ಅಣಬೆನ ಶೇಖರಿಸ್ತಾ ಇದೀವಿ ಅಂತ. ಅಣಬೆ ಹಪ್ಪಳ ಏನಿದೆ ಅದನ್ನೆಲ್ಲ ಮಾಡಿಟ್ಕೋಬೇಕಂದ್ರೆ ಫಸ್ಟ್ ನಾವು ಕಟ್ಟದಂತಹ ಅಣಬೆಗಳನ್ನು ಆಯ್ದುಕೊಳ್ಳಬೇಕು. ಡೈರೆಕ್ಟ್ ನಮ್ಮ ಕೈಯಿಂದಾನೇ ಟಚ್ ಮಾಡಬಾರ್ದು, ಯಾಕಂದ್ರೆ ನಮ್ಮ ಕೈಯಲ್ಲಿ ಗ್ಲೌಸ್ ಯೂಸ್ ಮಾಡಿಬಿಟ್ಟು ಒಳ್ಳೆಯ ಗುಣಮಟ್ಟದ ಅಣಬೆಯನ್ನು ಆಯ್ಕೆ ಮಾಡಿ ನಂತರ ಅದನ್ನು ಇವಾಗ ಓವನ್ ಅಥವಾ ಡ್ರೈಯರ್ ಅಲ್ಲಿ 55-60 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ 2-3 ಅವರ್ ಅದರಲ್ಲಿರುವ ನೀರಿನ ಅಂಶ ಜರಡಿ ಹಿಡಿಬೇಕು. ಜರಡಿ ಹಿಡಿದಂತಹ ಪೌಡರ್ನ ಫುಡ್ ಗ್ರೇಡ್ ಬಾಟಲ್ ಅಥವಾ ಅಲ್ಯೂಮಿನಿಯಂ ಪೌಚ್ ಏನಿದೆ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲಿ ಇದನ್ನ ಶೇಖರಿಸಿಡ್ಬಹುದು. ಈ ಶೇಖರಿಸಿದಂತಹ ಅಣಬೆ ಪೌಡರ್ ಏನಿದೆ ಇದರಿಂದ ನಾವು ಬ್ರೆಡ್ ಅಥವಾ ಬಿಸ್ಕೆಟ್, ಸೂಪ್ ಮುಂತಾದ ಉತ್ಪನ್ನಗಳನ್ನ ತಯಾರಿಸಬಹುದು. ಅಣಬೆ ಬಿಸ್ಕೆಟ್ನ ಹೇಗೆ ತಯಾರಿಸೋದು ಅಂತ, ಎಷ್ಟು ಪ್ರಮಾಣ ಇರಬೇಕು ಅಂತಂದ್ರೆ 90:10 ಅಂದ್ರೆ 90% ಮೈದಾ ಇದ್ರೆ 10% ಅಣಬೆ ಪೌಡರ್ ಇರಬೇಕು. ಅದ್ರ ಜೊತೆಗೆ ತುಪ್ಪ 45% ಇರಬೇಕು. ಬೇಕಿಂಗ್ ಪೌಡರ್ 0.6% ಇರಬೇಕು. ಸಾಲ್ಟ್ ಅಂದ್ರೆ ಉಪ್ಪು 0.6% ಇರಬೇಕು. ಜೊತೆಗೆ ಹಾಲಿನ ಪೌಡರ್ 1.5% ಇರಬೇಕು. ಎಲ್ಲಾ ಪೌಡರ್ಸ್ ಏನಿದೆ ಅದನ್ನೆಲ್ಲಾನು ಬೆರೆಸ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಬೇಕು. ನಂತರ ಇದಕ್ಕೆ ನಂತರ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳ ರೀತಿ ಮಾಡಿ ನಂತರ ಅದನ್ನು ಬೇಕಾದ ಆಕಾರಕ್ಕೆ ನಂತರ ಇದನ್ನು ತಂಪಾಗಿಸಿ ಫುಡ್ ಗ್ರೇಡ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಅಲ್ಲಿ ಇಟ್ಕೊಂಡು 5-6 months ಗಳ ಕಾಲ 09-3-4-0-92. ಧನ್ಯವಾದಗಳು. ನಿಮ್ಮ ಬ್ಯಾಂಕ್ ಅಥವಾ NBFC ವಿರುದ್ಧ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಬಾಂಧವರೇ, ಈಗ ಕೇಳಿ ಸಾವಯವ ಗೊಬ್ಬರಗಳ ಬಳಕೆ ಕುರಿತು ಎಸ್ಬಿ ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಅವರು ಇಲ್ಲಿ ಕ್ಷೇತ್ರ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಈ ದಿನ ಸಾವಯವ ಗೊಬ್ಬರಗಳ ಬಳಕೆ ಬಗ್ಗೆ ನಮ್ಮ ರೈತ ಬಂಧುಗಳು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಸಾಕಷ್ಟು ಜನ ರೈತರು ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸ್ತಾರೆ. ನಮಗೆ ರಾಸಾಯನಿಕ ಗೊಬ್ಬರ ಬಳಸಲಿಲ್ಲ ಅಂದರೆ ಇಳುವರಿ ಬರೋದಿಲ್ಲ, ಉತ್ತಮ ಬೆಳೆ ಬರೋದಿಲ್ಲ ಅಂತೆಲ್ಲ ಸಾಕಷ್ಟು ಹೇಳ್ತಾ ಇರ್ತಾರೆ. ಅಂಥದ್ರಲ್ಲಿ ನಮ್ಮ ರೈತ ಬಾಂಧವರು ಈಗೀಗ ನಿಮ್ಮಂತ ಹೇಳ್ತೀರಾ, ಈ ಸಾವಯವ ಗೊಬ್ಬರಗಳನ್ನ ಯಾವುದರಿಂದ ಉತ್ಪಾದನೆ ಮಾಡ್ಕೋಬಹುದು, ಅದನ್ನ ಯಾವ ರೀತಿ ಬಳಸಿದ್ರೆ ನಮ್ಮ ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಸರ್, ಸಾವಯವ ಗೊಬ್ಬರ ನಾವು ಬೇಸಿಗೆನಲ್ಲಿ ಈ ದ್ರವ ರೂಪದಲ್ಲಿ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ಏಕೆಂದ್ರೆ ಈ ಪೋಷಕಾಂಶಗಳು ಆ ದ್ರವದಲ್ಲಿ ಕರಗಿದ್ರಿಂದ ಬೇರುಗಳಿಂದ ಮುಖಾಂತರ ಗಿಡಗಳಿಗೆ ತಲುಪದೆ ತುಂಬಾ ನಮಗೆ ಈಗ ಊರುಗಳಲ್ಲಿ ಮೊದಲು ದನ ಕರುಗಳಿದ್ದು ಸಗಣಿ ಎಲ್ಲ ಬೇಜಾನ್ ಸಿಗೋದು ನಮಗೆಲ್ಲ ಗೊಬ್ಬರದಲ್ಲಿ ಎಲ್ಲ ಮಾಡ್ತಿದ್ರು ನಮ್ಮ ಅಜ್ಜಾಕ ನಮ್ಮ ತಂದೆಯಾಗೆಲ್ಲ. ಈಗ ಊರಗೆಲ್ಲ ಪ್ಯಾಕೆಟ್ ಎಲ್ಲ ಆದ್ರಿಂದ ದನಗಳೇ ಇಲ್ಲ. ಅದಕ್ಕೇನು ಮಾಡಿದ್ರೆ ಈಗ ಒಂದು ಸಣ್ಣ ಪದ್ಧತಿನಲ್ಲಿ ಇದು ಮಾಡಿ, ಏನು ಒಂದು 10-15 ಕೆಜಿ ಸಗಣಿ, ಆಮೇಲೆ ಗೋಮೂತ್ರ ದೇಶೀಯ ಸಿಂಗೆ ಗೋಮೂತ್ರ, ಒಂದು ಡ್ರಮ್ ತಗೊಳೋದು ಮುಚ್ಚಳ ಡ್ರಮ್, ಅದಕ್ಕೆ ನೆಟ್ಟು ಯಾವುದೇ ಬೆಳೆ ಆಗಲಿ 2 ಕೆಜಿ ಸಾವಯವ ಬೆಲ್ಲ ಹಾಕಿ ನೀರು ತುಂಬಿಸಿ ಚೆನ್ನಾಗಿ ಕಲಕಿ ಒಂದು ವಾರ ಬೆಳವಣಿಗೆಗೆ ಅವು ಶಾರೀರಿಕವಾಗಿ ಸಮೃದ್ಧಿಯಾಗಿ ಬೆಳೆಯಲು ತುಂಬ ಅನುಕೂಲ ಮಾಡಿಕೊಡ್ತವೆ. ಇದನ್ನು ನಾವು ಗಿಡದ ಅನುಕೂಲ ಆಗುತ್ತೆ. ಏನು ಮಾಡೋದು, ಆ ಗಿಡದ ಸುತ್ತ ಒಂದು ದ್ರಾವಣ ಹಾಕಿಬಿಟ್ರೆ ಆ ಗಿಡಗಳಿಗೆ ಬೇಸಿನಲ್ಲಿ ತುಂಬ ಅನುಕೂಲ ಆಗುತ್ತೆ. ಅದೇ ನೀವು ಕೃತಕ ಗೊಬ್ಬರಗಳಾಕಿದ್ರೆ ಗಿಡ ಬೇರೆ ಸುಟ್ಟು ಗಿಡ ಕುಂಠಿತ ಆಗ್ತವೆ ಬೆಳವಣಿಗೆ. ಬೇಸಿಗೆಯಲ್ಲಿ ದ್ರವ ರೂಪದ ಸಾವಯವ ಗೊಬ್ಬರಗಳನ್ನ ಬಳಸ್ಬೇಕಂತ ಹೇಳಿದ್ರೆ ನಾವು ವರ್ಷ ಪೂರ್ತಿ ಬಳಸ್ಬೇಕಪ್ಪ ನಾವು ಸಾವಯವ ಗೊಬ್ಬರಗಳನ್ನ ಅಂದ್ರೆ ಯಾವ ರೀತಿಯಲ್ಲಿ ಬಳಸಬಹುದು? ಸರ್, ಇದು ಬೇಸಿಗೆನಲ್ಲಿ ಅಂತಂದ್ರೆ ಗಟ್ಟಿ ಹಾಕೋದಕ್ಕಿಂತ ದ್ರವ ರೂಪದಲ್ಲಿ ಗುರುಗಳು ಇದು ಮಾಡಿದ್ರೆ ಏನಪ್ಪ ಅಂದ್ರೆ ನಾವು ಒಂದು ಮಾಡೋದು, ನಮ್ಮ ದೇಶಿ ಹಸುಗಳಲ್ಲಿ ಮೂತ್ರದ ಒಂದು ಕೋಶ ಕರುದು ಅದನ್ನ ಕಲೆಕ್ಟ್ ಮಾಡಿ ಅದರಲ್ಲಿ ಬೆಳೆಗಳಿ ಬೇಕಾದ ಎಲ್ಲ ಮಜ್ಜಿಗೆ ಕರು ಹಾಕ್ಬೇಕಾದ್ರೆ ಕಲೆಕ್ಟ್ ಮಾಡಿದ ದ್ರಾವಣನ ಇರಲಿ ಹಾಕಿಬಿಟ್ಟು ಆ ಡ್ರಮ್ ಅಲ್ಲಿ ಮುಚ್ಚಳ ಮುಚ್ಚಬಹುದು. ಇಲ್ಲ ನೆಕ್ಸ್ಟ್ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೊಂತ ಹೋಗ್ಬೋದು. ಒಂದು ಡ್ರಮ್ಗೆ ಒಂದು 100 ಲೀಟ್ರಿಗೆ 1 ಲೀಟ್ರ್ ಈ ದ್ರಾವಣ, 1 ಕೆಜಿ ಸಾವಯವ ಬೆಲ್ಲ, 1 ಲೀಟ್ರ್ ಮಜ್ಜಿಗೆ ಉತ್ತಮವಾಗಿ ಬೆಳೆ ಬರ್ತವೆ. ಈಗ ಈ ತೋಟಗಾರಿಕೆ ಬೆಳೆಗಳಿಗೆಲ್ಲ ಈ ಪ್ರಮಾಣದಲ್ಲಿ ಒಂದೊಂದು ಗಿಡಕ್ಕೆ ಎಷ್ಟು ಕೊಡ್ಬೋದು ಅಂತ ಹೇಳಿದ್ರೆ, ನಾವು ಈ ತರಕಾರಿ ಬೆಳೆಗಳಲ್ಲಿ ಅಲ್ಪಾವಧಿ ಬೆಳೆಗಳೆಲ್ಲ ಬೆಳೀತಾ ಇರ್ತೀವಿ, ಅದಕ್ಕೆಲ್ಲ ನೀವು ಸಾವಯವ ಗೊಬ್ಬರನ ಯಾವ ರೀತಿ ಕೊಡ್ಬೋದು ಅಂತೀರಾ ಸರ್? ಅದಕ್ಕೆ ಏನ್ ಮಾಡೋದು, ಸಿಂಪರಣಾ ವಿಧಾನ ನಾವು ಅನುಭವಿಸಿದ್ರೆ ಅನುಕೂಲ ಆಗುತ್ತೆ. ಸಿಂಪರಣಾ ವಿಧಾನದಲ್ಲಿ 20 ಲೀಟರ್ ಕ್ಯಾನ್ಗೆ 1 ಲೀಟರ್ ಹಾಕೊಂಡು ಅದು ಬೆಳೆಗಳಿಗೆ ತರಕಾರಿಗಳಿಗೆ ಅವಕ್ಕೆಲ್ಲ ಬೆಳೆ ಸಿಂಪರಣೆ ಮಾಡಿರ್ಬೋದು ನಾವು. ಈಗ ದ್ರವ ರೂಪದ ಸಾವಯವ ಗೊಬ್ಬರ ಹೇಳಿದ್ರಿ, ನಾವು ಇನ್ನೂ ಈ ಸಾವಯವ ಗೊಬ್ಬರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಬೋದು. ಈಗ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಮಲ್ಚಿಂಗ್ ಇದೆಲ್ಲ ಇದನ್ನು ಕೆಲವು. ಈಗ ನೋಡಿ, ಈ ತೋಟಗಾರಿಕಾ ಬೆಳೆಗಳಿಗೆ ನಾವು ಈ ಮಲ್ಚಿಂಗ್ ಹಸಿರು ಹೊದಿಕೆ ಅಥವಾ ಈ ಕಸ ಸಿಕ್ಕಿದ್ದೆಲ್ಲ ತುಂಬ ಸುತ್ತಲಿಂದ ತೇವಾಂಶನ ನಾವು ತಡೆದಿಡಂಗಾಗುತ್ತೆ, ಅಲ್ಲೇ ತೇವಾಂಶನ ಹೀರ್ಕೊಂಡು ತುಂಬ ಬೆಳವಣಿಗೆ ಆಗುತ್ತೆ. ಈಗ ನಾವು ಯಾವುದೇ ಹಸಿರು ಮಲ್ಚಿಂಗ್ ಮಾಡ್ಬೋದು. ಈವನ್ ಊರಲ್ಲಿ ಮೆಕ್ಕೆಜೋಳಗಳು ಈಗ ನಮ್ಮ ಇದ್ದಾವೆ, ಅದರಲ್ಲಿ ಸಿಗ ರೌದಿ ಎಲ್ಲ ಗಿಡ ಸುತ್ತ ಹಾಕ್ಬೋದು, ಎಲ್ಲ ಹಾಕ್ಬೋದು. ಹಾಕಿ ಅನುಕೂಲ ಏನು ಇದರಲ್ಲಿ, ಹಳ್ಳಿಗಳಲ್ಲಿ ಈ ಮೆಕ್ಕೆ ಏನಾದರೂ ಚೆನ್ನಾಗಿ ಒಣಗಿದಾಗ ಸ್ವಲ್ಪ ಫೈರ್ ಗೀರ್ ಬೆಂಕಿ ಹೆಚ್ಚಿದಾಗ ಸ್ವಲ್ಪ ಗಿಡಗಳಿಗೆ ಹಾನಿ ಆಗುತ್ತೆ. ಆಮೇಲೆ ಸರ್, ಈ ಜಾನುವಾರುಗಳು ನಾವು ಸಾಕಾಣಿಕೆ ಮಾಡೋದ್ರಿಂದ ಅದರಲ್ಲಿ ಬರ್ತಕ್ಕಂಥ ತ್ಯಾಜ್ಯಗಳು ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಈಗ ಕುರಿ ಮೇಕೆ ಸಾಕಾಣಿಕೆ ಮಾಡಿದ್ರೆ ಅದರ ಒಂದು ಗೊಬ್ಬರ ಮತ್ತು ಗಂಜಲನು ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಸಾಕಷ್ಟು ರೈತರಿಗೆ ಅನುಕೂಲದ ಒಂದು ಇದಂತ ಹೇಳ್ತಾರೆ. ಒಂದು ದೇಶಿ ಅಥವಾ ನಾಡತಳಿ ಹಸು ಇತ್ತು ಅಂದರೆ ಒಂದು ಹಸು 10 ಎಕರೆ ಜಮೀನಿಗೆ ಪೋಷಣೆ ರೈತರಿಗೆ ಮೈಂಡಿಗೆ ಓಡ್ಬಿಡುತ್ತೆ, ಅದೇ ಒಂದು ಒಂದು ಪುಟ್ಟಿ ಸಗಣಿ ಒಂದು ವಾಪೆ ಸಗಣಿ ಆಗುತ್ತಲ್ಲ ಅಂತ ಚೆನ್ನಾಗುತ್ತೆ. ಈ ದೇಶೀಯ ಹಸುವಿನಿಂದ ತುಂಬ ಅನುಕೂಲಕರವಾಗಿ ಬೆಲ್ಲ ಬೆಳೆಗಳಿಗೂ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ 100 ಜನ ರೈತರಿಗೆ ಕೊಟ್ಟಿದ್ದೀವಿ. ಈಗ ಮೊನ್ನೆ ಕೆಲಸ ಮಾಡ್ಕೋಬೇಕಂತ ಭಾಳ ಜನ ನೀವು ಮಾಡಿಕೊಡ್ರಿ ನಾವು ತೊಗೊಂಡೋಗಿ ಸಿಂಪಡಣೆ ಮಾಡ್ತೀವಿ ಹಾಕ್ತೀವಿ ಅಂತಾರೆ. ಮಾಡ್ಕೊಳಕ್ಕೆ ಅವರು ತಯಾರಿ ಕೊಟ್ಟಿದ್ದೀವಿ, ತಗೊಳ್ಳಿ ನೀವು ಮಾಡಿಕೊಡ್ರಿ ಅದನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಹಿಂಗೆ ಸಾವಯವ ಬೆಲ್ಲ ಮಜ್ಜಿಗೆ ಎಲ್ಲ ಪದ್ಧತಿಗಳನ್ನ ಹೇಳ್ಕೊಟ್ಟಿರ್ತೀವಿ. ಆಮೇಲೆ ಒಂದು ಸರ್ ಅದೆಲ್ಲ ಆಯಿತು, ಇಲ್ಲಿ ಕುಡಿ ಅಲ್ಲಿ ಕುಡಿ ಪದೇ ಪದೇ ಬಂದು ನಮಗೆ ಹಿಂಸೆ ಕಷ್ಟ ಆಗೋಗಿದೆ. ನಮಗೆ ಈಗ ಮತ್ತೆ ನಾನು ರಿಜನ್ವೇಟ್ ಮಾಡಬೇಕು, ಅದನ್ನು ಇದು ಮಾಡಿಕೊಂಡಾಗ ಅದು ತುಂಬ ಅನುಕೂಲ ಎಲ್ಲ. ನಮ್ಮ ಹತ್ರ ದೇಸಿ ಹಸುಗಳಿಲ್ಲಪ್ಪ, ನಮ್ಮ ಹತ್ರ ಮಿಶ್ರ ತಳಿ ಹಸುಗಳಿದ್ದಾವೆ, ಚಪ್ಪು ಜರ್ಸಿ ಮತ್ತು ಎಮ್ಮೆಗಳಿದ್ದಾವೆ, ಮಾಡ್ಕೋಬೋದು ಸರ್. ಈಗ ಅದಕ್ಕಿಂತ ದೇಶೀಯ ಜರ್ಸಿ ಗಿರ್ಸಿ ಹಸುಗಳಿಗಿನ್ನ ನಮ್ಮ ಎಮ್ಮೆ ಬಳಕೆ ಮಾಡಿ ತುಂಬ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಜರ್ಸಿ ಈ ಥರ ಮಿಶ್ರ ತಳಿ ಹಸುಗಳಿಗೆ ಆದರೆ ನಾವು ಆಗುತ್ತೆ ಸ್ವಲ್ಪ ಜಾಸ್ತಿ ಪ್ಯೂರಿಟಿ ಬರೋದಿಲ್ಲ. ಅದೇ ನಮ್ಮ ದನಗಳು ಎಮ್ಮೆಗಳು ಆದರೂ ಅಲ್ಲಿ ಇಲ್ಲಿ ಉದ್ದಾಗಿ ಬಂದಿರ್ತವೆ. ಸೊ ನಾವು ಅವನ್ನ ಅದೇ ವಸ್ತು ಸಗಣಿ ಗದ್ದಲೆ ಹಸುಗಳಿಂದ ದೂರ ಇರೋದು ವಾಸ. ಈಗ ಸಾವಯವ ಕೃಷಿ ಅಥವಾ ಸಾವಯವ ಗೊಬ್ಬರದಿಂದ ಇಷ್ಟಂತೆಲ್ಲ ಅನುಕೂಲಗಳಿದ್ದಾಗ ನಮ್ಮ ರೈತರು ಹೆಚ್ಚು ಹೆಚ್ಚು ಇನ್ನೂ ಈ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಕ್ರಿಮಿನಾಶಕಗಳ ಕಡೆನೇ ಹೆಚ್ಚು ಒಲವು ತೋರಿಸ್ತಾರಲ್ಲ, ಇದರಿಂದ ಯಾವ ರೀತಿ ಅನಾನುಕೂಲ ಆಗುತ್ತೆ ಅಂತೀರ ಸರ್? ಈಗ ಕೃಷಿ ಅಂದರೆ ಅವ್ರು ಯಾರು ಶೋಕಿ ದರ್ಶಿನಿ ಓಡಲ ತಿಂದಂಗೆ ತಿನ್ಬೇಕು. ಈಗ ಮನೆಯ ಕೂತ ಒಲೆ ಮೇ ಮಾಡಿ ಆ ಥರ ಅದೆಲ್ಲೇ ಕೇಳಿದ ಕೂಡ ಕೊಡಂಗಿರ್ಬೇಕು ಆ ಥರ ಅಂದರೆ. ನೋಡಿ ಈ ಗೋಕೂಪ ಅಂದರೆ ನಾನೇ ಕೆಲವೊಂದು ವಿಚಾರದಲ್ಲಿ ಹೇಳಬೇಕು ಅಂದರೆ ಮಲ್ಟಿಪ್ಲೈ ಮಾಡಿಕೊಳ್ರಪ್ಪ ಇಷ್ಟು ಸಿಂಪಲ್ ಪದ್ಧತಿ ಇದೆ ಅಂತ ಹೇಳಿದ್ರು ಅದನ್ನು ಮಾಡೋಕ್ಕಿಲ್ಲ. ನಾವು ಎಲ್ಲಿಗೂ ನಾವು ಒಂದು ಮುಖ್ಯಸ್ಥರು ಅದರ ಕಾಳಜಿ ವಹಿಸಿ ತುಂಬ ಅನುಕೂಲ ಮಾಡಿಕೊಟ್ಟು ಇದು ಮಾಡಿ ಅಂತ ಹೇಳಿ ಇದು ಮಾಡಿದ್ದಾರೆ. ನಾವು ತುಂಬ ಹೆಚ್ಚು ಜನ ರೈತರಿಗೆ ಕೊಟ್ಟಿದ್ವಿ, ಅದನ್ನ ಬೆಳೆಸ್ಕೊಳೋದು ಉಳಿಸ್ಕೊಳೋದು ಅವ್ರಿಗೆ ಬಿಟ್ಟಿದ್ದು. ಎಲ್ಲ ಪ್ರತಿ ಸರನು ಹಾಕಿ ನಾವು ಮಾಡಿದ್ವಿ ಸರ್. ಅದು ಅನುಕೂಲ ಆಗುತ್ತೆ, ಸಾವಯವ ಗೊಬ್ಬರದ ಇದೆಲ್ಲ ತುಂಬ ಅನುಕೂಲ ಆಗುತ್ತೆ ರೈತರು. ಅಂದರೆ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನ ಬಳಸೋದು ಆದಷ್ಟು ಕಡಿಮೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ? ಹೌದು ಸರ್, ತುಂಬ ಅನುಕೂಲ ಆಗುತ್ತೆ. ಈಗ ಅವರೇ ಕೆಲವು ನಾವು ತುಂಬ ಜನಕ್ಕೆ ಮಾಡಿ ತೋರಿಸಿದ್ವಿ ದಶಪರ್ಣ ಅಂತೇಳಿ, ನಮ್ಮದೇ ಅಷ್ಟೆಲ್ಲ ಕೊಟ್ಟಿದ್ದು ಮಾಡಿದ್ವಿ. ಈಗ ಕಳೆನಾಶಕ ಒಂದು ಬಂದಿದೆ ಸಾವಯವ ಅಂತ. ಈ ಸಾವಯವ ಹಮ್ಮಿಕೊಳ್ತಾ ಇರ್ತಾರ ಸರ್? ಇಲ್ಲಿ ಸರ್ಕಾರದಿಂದ ಕೆಲವೊಂದು ತರಬೇತಿಗಳು ಬಂದಾಗ ನಾವು ಒಬ್ಬರು ಎಲ್ಲ ಮಾಹಿತಿ ಕೊಟ್ಟು ಕೆಲವು ಡೆಮೋಗಳನ್ನು ತೋರಿಸಿದ್ದೀವಿ, ಅವರಿಂದಲೂ ಕೆಲವು ಮಾಡಿಸಿದ್ದೀವಿ. ಅವರ ಪದ್ಧತಿ ಈಗ ಕೆಲವರು 8 ದಿನಗಟ್ಟಲೆ ಇದ್ದಾಗ ಇದನ್ನು ಅವ್ರಿಗೆ ಹಾಕಿ ಬೀಜಾಮೃತ ಜೀವಾಮೃತ ಪಂಚಗ ಗೋಮೂತ್ರ ಯಾವ ಥರ ಸಿಂಪರಣೆ ಮಾಡೋದು ಆ ಥರ ಎಲ್ಲ ಕೆಲವು ಪದ್ಧತಿಗಳನ್ನು ಹೇಳಿ ತೋರಿಸಿ ಮಾಡಿದ್ದೀವಿ. ರೈತರಲ್ಲಿ ಆಸಕ್ತಿ ಯಾವ ರೀತಿ ಇದೆ ಸರ್ ಅದ್ರ ಬಗ್ಗೆ? ಈಗಿನ ನವಯುವಕರಿಗೆ ಅಷ್ಟೊಂದು ಆಸಕ್ತಿ ಇಲ್ಲ, ಅವ್ರಿಗೆ ಆಯ್ತು ಹಿಂಗೆ ಮಾಡೋ ಅನುಕೂಲ ಆಗುತ್ತೆ ಅಂತ ಅವರು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ತಾರೆ. ಅಂದ್ರೆ ನಮ್ಮ ರೈತರು ಈ ಸಾವಯವ ಕೃಷಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತೀರಾ? ತುಂಬಾ ಅನುಕೂಲ ಆಗುತ್ತೆ ಸರ್. ಖರ್ಚು ಕಡಿಮೆ ಆಗುತ್ತೆ, ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಬಹುದು, ವಿಷವನ್ನ ಭೂಮಿ ಸೇರಿಸಿದಂಗೆ ನಾವು ಇದು ಒಂದು ವಿಷರಹಿತವಾದ ತರಕಾರಿ ಉತ್ಪನ್ನಗಳಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಸರ್. ಈಗೀಗ ತುಂಬಾ ಉತ್ತಮವಾದ ಬೆಳೆಗಳು ಸಿಗ್ತಾ ಇದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರತಿ ವಾರ ಶನಿವಾರ ಸಂತೆ ಅಂತಿದೆ. ಸಾವಯವ ದ್ವಿದಳ ಧಾನ್ಯಗಳು, ಹೆಸರು, ಎಲ್ಲಾ ತರದ ಒಂದು ಸಾವಯವ ಬೆಳೆ ಜೋಳ ಎಲ್ಲವನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಸಾವಯವ ಅಕ್ಕಿಗಳು, ವಿವಿಧ ತಳಿಗಳನ್ನು ಮಾರಾಟ ಮಾಡ್ತಾರೆ. ಸಾವಯವ ರೂಪದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಗಳು ಸಾವಯವದಲ್ಲಿ ಅವರೇ ತಯಾರಿಸಿದಲ್ಲಿ ಪ್ರತಿ ಶನಿವಾರ ಸಾವಯವ ಸಂತೆ ಅಂತಿದೆ, ಅಲ್ಲಿ ಬಂದು ಮಾರಾಟ ಮಾಡ್ತಾರೆ. ಜನಗಳು ಬಂದು ತಗೊಂಡು ಹೋಗ್ತಾರೆ. ಈ ಸಾವಯವ ಕೃಷಿಯಲ್ಲಿ ಬೆಳೆದಂತ ಈ ಸಿರಿಧಾನ್ಯಗಳಿಗೆ ಈಗ ಹೆಚ್ಚು ಬೇಡಿಕೆ ಇದೆ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದಂತ ಹೇಳ್ತಾರೆ. ಅವಕ್ಕೆ ಅಷ್ಟೊಂದು ಬೆಳವಣಿಗೆಗೂ ನಾವು ಅಷ್ಟು ಖರ್ಚು ಬೇಕಾಗಿರಲ್ಲ, ಬಟ್ ಇಳುವರಿ ಕಡಿಮೆ ಇರಬಹುದು, ಇಲ್ಲ ಅಂತ ಹೇಳಲ್ಲ. ಬಟ್ ಕೃಷಿಯಿಂದ ಇಷ್ಟೊಂದೆಲ್ಲ ಅನುಕೂಲಗಳು ಇರಬೇಕಾದ್ರೆ ರೈತರು ಇನ್ನು ಈ ಸಾವಯವ ಕೃಷಿಗಳಿಗೆ ಹೆಚ್ಚು ಆಸಕ್ತಿ? ಯಾವಾಗಪ್ಪ ಅದನ್ನು ಮಾಡ್ಕೊಂಡು ಕೂತ್ಕೊಂಡು ಯಾಕೆ ಸುಮ್ಮನೆ ರಾಮಾಯಣ ಯಾವ ಅಂಗಡಿ ತಗೊಂಬರ್ತೀನಿ ಹಾಕ್ತೀನಿ ಈ ಸೋಮಾರಿದ ಅಸಡ್ಡಿತನ. ಏನು ನಾವು ಬೆಳೆದದ್ದು ಆ ತರಕಾರಿ ಔಷಧಿ ಎಲ್ಲ ಹೊಡೆದದ್ದು ಯಾವ ನಾವು ತಿನ್ನೋದು ಬಿಡ ಏನು ಬಿಡ ನೆಕ್ಸ್ಟ್ ಅಂದ್ರೆ ಅಂದ್ಕಂತ ಅವರು ಇದು ಮಾಡ್ತಾರೆ. ಅದೇ ಥರ ಇನ್ನೊಬ್ಬ ಅವ್ನು ಇವ್ರ ಕೆಟಗರಿ ರೈತ ಬೇರೆ ಬೇರೆ ನಾವು ಒಳ್ಳೇದು ಕೊಟ್ಟರೆ ನಾವು ಒಳ್ಳೇದು ಪಡ್ಕೊಂತೀವಿ. ಈಗ ನಾವು ಉತ್ತಮ ಯೋಚನೆ ಮಾಡಿ ಒಳ್ಳೆ ತರ ಪದಾರ್ಥಗಳನ್ನು ಅದರಿಂದ ಇದನ್ನ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಒಳ್ಳೇದು, ಉತ್ತಮವಾಗಿ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಚೆನ್ನಾಗಿರುತ್ತೆ ಸರ್. ಈಗ ಸರ್ ಈ ನಮ್ಮ ಕೃಷಿಕರು ಏನಂದ್ರೆ ಈ ಯಾವುದೇ ಒಂದು ಬೆಳೆಗಳಲ್ಲಿ ಕೀಟ ರೋಗಗಳು ಕಾಣಿಸಿಕೊಂಡಾಗ ಬೇಗ ನಾವು ರಾಸಾಯನಿಕ ಕ್ರಿಮಿನಾಶಕ ಕಡೆಗೆ ಹೆಚ್ಚು ಆಸಕ್ತಿ ತೋರಿಸಿ ಬೇಗ ಹೋಗಿ ಅಂಗಡಿಯಲ್ಲಿ ತಂದು ರಾಸಾಯನಿಕ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡ್ತಾರೆ. ನಮ್ಮ ಏನಪ್ಪ ನಮಗೆ ದೂರ ನಮ್ಗೆ ಕಣ್ಣಿಗೆ ಕಾಣಂತದ್ದು ಕಾಂಗ್ರೆಸ್ ಒಂದು ಕೆಜಿ ಬೇವಂದು ಉತ್ತರಾಣಿ ಕಡ್ಡಿ ಅದು ಇದು ಕಳ್ಳಿ ಕಡ್ಡಿ ಎಲ್ಲ ಹತ್ತು ಒಂದೊಂದು ಕೆಜಿ ಅಂತ ಪುಡಿ ಮಾಡಿ ಕೊಚ್ಚಿ ಕಳೆದು ದಿನ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಅದು ಕಳಿ ಅಂತ ಕಲಸಿಬಿಟ್ಟು ಅದು ನಾಲ್ಕು ದಿನ ಆದ್ಮೇಲೆ ಕೀಟಗಳು ವಾಸನೆಗೆ ಆ ಒಂದು ಇದಕ್ಕೆ ಹೋಗ ಬರೋದಿಲ್ಲ. ಅದೇ ಥರ ನಾವು ಇದು ದಶಪರ್ಣ ಮಾಡೋದಕ್ಕೆ ಸರ್. ಅದೇ ಥರ ನಾವು ನುಸಿ ರೋಗಕ್ಕೆ ಬೇಕು ಅಂತಂದಾಗ ಕೆಲವು ರೈತರು ಅವ್ರದ್ದೇ ಆದ ಒಂದು ಇದು ಮಾಡ್ತಾರೆ. ಏನು ಈ ನುಸಿ ರೋಗಕ್ಕೆ ಒಂದು ಇದಾಗುತ್ತೆ ಇಲ್ಲ, ಅದನ್ನ ಎರಡನೇ ಪದ್ಧತಿ ಏನಪ್ಪ ಒಂದು ಎಲ್ಲಿ ನೀರು ತಗೊಂಡು ಒಂದು ಲೀಟ್ರ್ ನೀರನ್ನು ಬೆರೆಸಿಬಿಟ್ಟು ಇದು ಮಾಡಿದಾಗ ಸಣ್ಣ ನುಸಿ ರೋಗಕ್ಕೆ ಹತೋಟಿ ಬರುತ್ತೆ ಅಂತ ಕೆಲವು ರೈತರು ಹೇಳಿ ಮಾಡಿರೋದು ಸರ್ ಇದು. ಆಮೇಲೆ ನಾವು ಒಂದು ಕೆ ಜಿ ಹಸಿ ಮೆಣಸಿನ್ಕಾಯಿ ತಗೊಂಡು ರುಬ್ಬಿ ಅಂತ ಇದೇನಿಲ್ಲ, ರೈತ ಅವನನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ತಾರೆ. ಅದನ್ನ ಸಿಂಪಡಣೆ ಮಾಡಿದಾಗ ಕೆಲವೊಂದು ಈ ಕೀಟಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಇದೇ ಪದ್ಧತಿ ಥರ ಹಸಿ ಶುಂಠಿನ ಒಂದು ಕೆ ಜಿ ತೊಗೊಂಡು ದ್ರಾವಣ ಮಾಡಿಕೊಂಡು ಸಿಂಪಡಣೆ ಮಾಡೋದು. ಮೇಲಿನ ಥರ ಮೆಣಸಿನ ಹಸಿ ಮೆಣಸಿನಕಾಯಿದ ಹೆಂಗೆ ಮಾಡಿದ್ರು ಅದೇ ಥರ ಮಾಡ್ಬೋದು. ನಂತರ ನಾವು ಬೆಳ್ಳುಳ್ಳಿ ದ್ರಾವಣ ಮಾಡ್ಕೊಂಡು ಒಂದು ಕೆ ಜಿ ಬೆಳ್ಳುಳ್ಳಿ ತಗೊಂಡು ಒಂದು ಲೀಟ್ರ್ ನೀರು ಗೋಮೂತ್ರ ಚೆನ್ನಾಗಿ ರುಬ್ಬಿ ರೌಡ್ ಮಾಡಿಕೊಂಡು ಅದನ್ನು 10 ಲೀಟ್ರ್ ನೀರಿಗೆ ಒಂದು 100 ml ಅಥವಾ ಏನೋ ಅದು ನೋಡಿಕೊಂಡು ಅದರ ಒಂದು ಕಾನ್ಸಂಟ್ರೇಷನ್ ಹೇಗೆ ಬರುತ್ತೋ ನೋಡಿಕೊಂಡು ಇದು ಅಂತ ಏನಿಲ್ಲ. ಅವ್ರಿಗೆ ಎಷ್ಟು ಮೈಯಲ್ಲಿ ಶಕ್ತಿ ಇದೆಯೋ ಎಷ್ಟೊಂದು ಅವ್ರಿಗೆ ಆಸಕ್ತಿ ಅದ್ರ ಮೇಲೆ ತಕ್ಕಂತೆ ಅವ್ರು ಮಾಡಿ ಇದು ಮಾಡ್ತಾರೆ. ಒಂದೇನೆ ನಂತರ ಹಾಗಲಕಾಯಿ ಬೀಜ ತಗೊಂಡು ಅದನ್ನು ದ್ರಾವಣ ಮಾಡಿಕೊಂಡು ಇದು ಮಾಡು ಅಥವಾ ಹಾಗಲಕಾಯಿನೂ ಜಜ್ಜಿ ಅದನ್ನು ರುಬ್ಬಿ ಚೆನ್ನಾಗಿ ಇದು ಮಾಡ್ಕೊಂಡು ದ್ರಾವಣನ ಇದು ಸಿಂಪಡಣೆ ಮಾಡ್ಬೋದು. ಬೇವಿನ ಬೀಜನೂ ಇದೇ ಥರ ಒಂದು ಕೆ ಜಿ ಬೇವಿನ ಬೀಜ ತಗೊಂಡು ನೆನೆ ಹಾಕಿ ಚೆನ್ನಾಗಿ ಇದು ಮಾಡಿ ರುಬ್ಬಿ ಇದು ಮಾಡ್ಕೊಂಡು ದ್ರಾವಣ ಮಾಡ್ಕೊಂಡು ಸಿಂಪಡಣೆ ಮಾಡೋದು. ಅಂದರೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಇವುಗಳನ್ನೇ ಉಪಯೋಗಿಸ್ಕೊಂಡು ಸಸ್ಯಜನ್ಯ ಮತ್ತು ಹೆಚ್ಚಿನ ಒಳ್ಳೆ ಇಳುವರಿನೂ ಪಡ್ಕೋಬಹುದು ಅಂತೀರ? ಹೌದು ಹೌದು ಸರ್, ಇದು ಅನುಕೂಲ. ಖರ್ಚು ನಮಗೆ ದೂರ ನಾವು ಹೋಗಿ ಅಂಗಡಿ ಹೋಗಬೇಕು. ಅಮೃತ್ ಬಳ್ಳಿ, ಅರಳಿ ಮರ, ಅರಿಶಿನ ಮೃಗ, ಅಶೋಕ ವೃಕ್ಷ, ಪಾರ್ಥೇನಿಯಂ, ಬೇವು, ನೆಲಬೇವು, ಒಂಗೆ ಗಿಡ, ಹೊಗೆಸೊಪ್ಪಿನ ಗಿಡ, ಕತ್ತಾಳೆ, ಸಾಸಿವೆ, ಕಡ್ಡಿಕಳ್ಳಿ, ಎಲೆಕಳ್ಳಿ ನಮಗೆ ಸಿಗಂತ ಯಾವ ಈ ಗಿಡಗಳಲ್ಲಿ ಒಂದೊಂದು ಕೆ ಜಿ ತಗೊಂಡು ಚೆನ್ನಾಗಿ ಕುಟ್ಟಿ ಮಾಡ್ಕೊಂಡು ದಶಪಣ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಆಮೇಲೆ ಈ ದ್ರಾವಣ ಬೂಸ್ಟ್ ಆಗುತ್ತೆ ಆ ಗಿಡಗಳ ಬೆಳವಣಿಗೆಗೂ ಬೇಕಾದಂಥ ತುಂಬ ಇಳುವರಿಯನ್ನು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಮುಂದಿನ ಪೀಳಿಗೆಗೆ ನಾವು ಇದನ್ನು ಬಿಟ್ಟು ಹೋಗ್ಬೇಕು ಅಂತ ನನ್ನ ಒಂದು ರೈತರಲ್ಲಿ ಕಾರ್ಯಕರ್ತರಿಗೆ ಮನವಿ ಇದೆ. ಈ ಸಾವಯವ ಗೊಬ್ಬರ ಬಳಕೆ ಬಗ್ಗೆ ನಮ್ಮ ರೈತ 9441280096 ಈ ನಂಬರ್ಗೆ ಕಾಲ್ ಮಾಡಿ ನೀವು ನಿಮಗೆ ಮಾಹಿತಿಯನ್ನು ಕೊಡಕ್ಕೆ ತಯಾರಿ. ರೈತ ಬಾಂಧವರೇ, ಎಸ್ ಬಿ ವಿಜಯ್ ಕುಮಾರ್ ಸರ್ ಅವರ ಮೊಬೈಲ್ ಸಂಖ್ಯೆ. ಇದುವರೆಗೂ ಈ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದ್ರಿಂದ ನಮ್ಮ ರೈತರಿಗೆ ಏನೆಲ್ಲ ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಸಾವಯವ ಗೊಬ್ಬರಗಳ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಎಸ್ಪಿ ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ. 01 4242 8700 01 4242. ಬರುತ್ತಾನೆ ತಂಗಿ ಸಲತಾರ ಬಾಳ ಬೆಳಗು ಅಂಕ ಜೊತೆಗಾರ ಚುಕ್ಕಿಯ ಊರ ಬಿಳಿಯ ಕುದುರೆಯನ್ನೇರಿ ಬರುತ್ತಾನೆ ತಂಗಿ ಸಲತಾರ ಕೇಳಿದ ಸಾವಯವ ಗೊಬ್ಬರಗಳ ಬಳಕೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಎಸ್ಪಿ ವಿಜಯ್ ಕುಮಾರ್ ಅವರೊಂದಿಗಿನ ಸಂದರ್ಶನದ ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕೆಳಗರೆ ಇದೊಂದು ಮಾರ್ಗಸೂಚನೆಯಂತೆ ದಿನಾಂಕ 7/12/2022 ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನ ಉಚಿತವಾಗಿ ರೈತರಿದ್ದರೂ ಸಹ ಕಾಲುಬಾಯಿ ರೋಗದ ವಿರುದ್ಧ ಲಸಿಕೆಯನ್ನ ಹಾಕಿಸಬಹುದು ಅಥವಾ ಎರಡೂ ಲಸಿಕೆಯನ್ನ ಏಕಕಾಲದಲ್ಲಿ ಹಾಕಿಸಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಆದ್ದರಿಂದ ಸಮಸ್ತ ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಪಶುಪಾಲನಾ ಇಲಾಖೆಯಿಂದ ಆಗಿದೆ ಪ್ರಕಟಣೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. ಕಿನ್ನೂರಿ ನುಡಿಸೋಣ ಬೆರಳಿನಂದ ಚೆನ್ನ ಬೆಳ್ಳಿ ನುಂಗ್ರಕ್ಕೆ ನರಿ ಮನಸೋತಳು ಎಲ್ಲೋ ಜಗಪ್ಪ ನಿನ್ನರ ಮಾಡೆ ಎಲ್ಲೋ ಜಗಪ್ಪ ನಿಂತಳ ಮಾಡೆ ಎಲ್ಲೋ ಎಲ್ಲೋ ಜಗಪ್ಪ ನಿನ್ನರ ಮಾಡೆ ಎಲ್ಲೋ ಜಗಪ್ಪ ನಿಂತಳೆ ಅಲ್ಲಾದೆ ಕಣೆ ನನ್ನ ರಮಾನೆ ಅಲ್ಲಾದೆ ಕಣೆ ನನ್ನ